ಹೀಗೆ ರಾಜನು ದುಃಖಿಸುತ್ತಿರುವಾಗ ಸಪ್ತ ಋಷಿಗಳ ಆಗಮನ. ಮುನಿವರ್ಯರನ್ನು ನೋಡಿ ರಾಜನು ಉಪಚರಿಸಿ ಕರತಂದು ಸತ್ಕರಿಸಿರುವ ರೀತಿ ಹೀಗಿದೆ. ಬಂದ ಮುನಿಗಳ ಆನಂದದಿ ದುಃಖವನ್ನು ತಿಳಿದ ಮುನಿಗಳು ಸಮಾಧಾನಗೊಳಿಸುವ ರೀತಿ ಹೀಗಿದೆ. ಅರಿತು ಬಂದೆವು ನಿನ್ನ ಮನದನುತಾಪವ. ಅರಿತು ಕೊಟ್ಟ ಚೂತ ಫಲದಿಂದ ಈರುವರು ಪತ್ನಿಯರಲ್ಲಿ ಸುಪುತ್ರರು ಜನಿಸುತ್ತಾರೆ. ಮಕ್ಕಳು ಹುಟ್ಟಿ ಬೆಳೆದು ಬರುತ್ತಿರುವ ಆನಂದವನ್ನು ನೋಡಿದ ರಾಜನು ಕಿರಿಯ ಹೆಂಡತಿ ಸುರುಚಿ ಅವಳಲ್ಲಿ ಜನಿಸಿದ ಮಗ ಉತ್ತಮ ಸಿಂಹಾಸನದಲ್ಲಿ ಕುಳಿತು ಆಡಿಸುತ್ತಿರುವಾಗ ಕಿರಿಯ ಪತ್ನಿ ಸುನೀತೆಯ ಮಗ ಧ್ರುವ ಆಡುತ್ತಾಡುತ್ತಾ ಅಲ್ಲಿಗೆ ಬಂದು ತನ್ನನ್ನು ಎತ್ತಿಕೊಳ್ಳು ಎಂತ ತಂದೆಯಲ್ಲಿ ಬೇಡಿಕೊಳ್ಳುವ ರೀತಿ ಹೀಗೆ. ತೊಡೆಯ ನೇರುವೆ ನೆಲೆ ತಾತ, ತೊಡೆಯ ನೇರುವೆ ನೆಲೆ ತಾತ, ತೊಡೆಯ ನೇರುವೆ ನೆಲೆ ತಾತ, ಉತ್ತಮ ನೊಡನೆ ಇದನ್ನು ನೋಡಿದ ಸುರುಚಿಯು ಕೋಪಗೊಂಡು ಭಂಗಿಸಿ ನುಡಿಯುವ ರೀತಿ, ಎಲ್ಲವೋ ಬಾಲಕನೇ ಕೇಳು, ಎಲ್ಲವೋ ಬಾಲಕನೇ ಕೇಳು, ಧ್ರುವನ ವಿಚಾರವನ್ನು ಕೇಳಿದ ಸುನೀತೆಯು ದುಃಖಿಸುವಂತ ರೀತಿ ಸುರುಚಿಯು ಭಂಗಿಸಿ ನುಡಿಯೇ. ತಾಯಿ ದುಃಖಿಸುತ್ತಿರುವಾಗ ಧ್ರುವನು ಸಮಾಧಾನ ಪಡಿಸಿ ತಾನು ದೇವರನ್ನು ಕಾಣಬೇಕೆಂಬ ಛಲದಿಂದ ಹೋಗ್ತಾನೆ. ಹಲವು ಮಾತಿನ್ನೇನು ಹಲವು ಮಾತಿನ್ನೇನು ಹೋಗದೆ ನಿಲ್ಲುವವನು ತಾನಲ್ಲ. ಬರುವೆನು ಕೆಲವು ದಿವಸದ ಅಚ್ಯುತನ ಕೃಪೆ ಪಡೆದು ಬಳಿಕೆಂದ ಮಗನ ಛಲವನ್ನು ನೋಡಿ ಸುನೀತೆಯು ಹರಸಿ ಕಳುಹಿಸಿಕೊಟ್ಟು ದೇವರನ್ನು ಸ್ತುತಿಸುತ್ತಾಳೆ. ನಾರಾಯಣ ನೀನೇ ಕಾಯು. ನಾರಾಯಣ ಕಾಯೋ ಆಶೀರ್ವಾದವನ್ನು ಪಡೆದು ಧ್ರುವನು ಕಾಡಿನಲ್ಲಿ ಹೋಗುತ್ತಿರುವಾಗ ದಾರಿಯಲ್ಲಿ ನಾರದರನ್ನು ನೋಡಿ ದೂರದಲ್ಲಿ ಬಹ ನಾರದನ ದೂರದಲ್ಲಿ ಬಹ ನಾರದನ ಕಂಡೇ ನಾರದರು ವಿಚಾರಿಸುತ್ತಿರುವ ರೀತಿ ಮಾನವಾದಿಪ ಸೋನು ನೀನಿ ಮಾನವಾದಿಪ ಸೋನು ನೀನಿ ಕಾಲನ ಆಗ ಧ್ರುವನು ತನ್ನ ವಿಚಾರವನ್ನೆಲ್ಲ ತಿಳಿಸಿ ದೇವರನ್ನು ನೋಡಬೇಕೆಂಬ ಆಸೆಯಾಗಿದೆ, ನೀವೇ ತೋರಿಕೊಡಬೇಕೆಂತ ನಾರದರನ್ನು ಒತ್ತಾಯಿಸುತ್ತಾನೆ. ಆಗ ನಾರದರು ಹೇಳುವುದೇನೆಂದರೆ, ಮರುಳಾದೆ ಏನೋ ಬಾಲ, ಮರುಳಾದೆ ಏನೋ ಬಾಲ. ಮಾತನ್ನು ಕೇಳಿದ ಧ್ರುವನು ದೇವರನ್ನು ನೋಡಲೇಬೇಕೆಂಬ ಛಲ ಹಿಡಿಯುತ್ತಾನೆ. ಅದಕ್ಕೆ ನಾರದರು ಸುಲಭ ಮಾರ್ಗವನ್ನು ತೋರಿಸುತ್ತಾರೆ. ಮಾಧವನ ಒಲಿಸುವರೆ, ಮಾಧವನನ್ನು ಒಲಿಸುವರೆ, ಹಿತವಚನವನ್ನು ಕೇಳಿ ಧ್ರುವನು ಮಧುವನವನ್ನು ಸೇರಿ ತಪಸ್ಸಿಗಾಗಿ ಕುಳಿತುಕೊಳ್ಳುತ್ತಾನೆ. ಇಲ್ಲಿಗೆ ಮಂಗಳ ಚರಿತ್ರೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಜಿ ರಾಮಚಂದ್ರನೌಡ, ಮದ್ದಳೆ ಹಿರಿಯಡ್ಕ ಗೋಪಾಲರಾವ್, ನಿರೂಪಣೆ ಜಿಆರ್ವಿ ನೌಡ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ಕೃಷಿ ಮಾಹಿತಿ. ಕರಿಮೆಣಸಿನ ಕೆಲವೊಂದು ತಳಿಗಳ ಬಗ್ಗೆ ಇವತ್ತು ನಾವು ಪರಿಚಯ ಮಾಡಿಕೊಳ್ಳೋಣ. ಕರಿಮೆಣಸಿನಲ್ಲಿ ಬೆಳೆಯಲಾಗ್ತಾ ಇರುವಂತಹ ಹೆಚ್ಚಿನ ತಳಿಗಳು ದ್ವಿಲಿಂಗಗಳಾಗಿರ್ತವೆ. ಅಂದರೆ ಒಂದೇ ಹೂಗೊಂಚಲಿನಲ್ಲಿ

ಒಂದು ವೇಳೆ ಮುಖ್ಯ ಕಾಂಡ ಅಥವಾ ತುದಿ ಈ ಸೋಂಕಿಗೆ ಒಳಗಾದರೆ ಹೊಸದಾಗಿ ಬರ್ತಾ ಇರುವಂತಹ ಮೆಣಸಿನ ಗೊಂಚಲುಗಳು ಕಪ್ಪು ಚುಕ್ಕೆಯನ್ನು ಹೊಂದಿ ಉದುರಿ ಹೋಗಬಹುದು. ಕವಲುಗಳು ಬಳ್ಳಿಯ ಗೆಣ್ಣಿನ ಭಾಗದಲ್ಲಿ ಮುಂದೆ ಹೋಗಿ ಇಡೀ ಬಳ್ಳಿಯೇ ಒಣಗಿ ಹೋಗ್ತದೆ. ಈ ರೋಗವು ಆಹಾರ ಸರಬರಾಜು ಮಾಡುವಂತಹ ಬೇರಿಗೆ ತಗುಲಿದರೆ ರೋಗದ ಲಕ್ಷಣಗಳು ಮಳೆಗಾಲದ ನಂತರ ಕಾಣಿಸಿಕೊಳ್ಳಬಹುದು. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವಂತಹದ್ದು ಹಾಗೂ ಬಳ್ಳಿಯ ಭಾಗಗಳು ಒಣಗಿ ಬೀಳುವಂತಹದ್ದು ಇದರ ಪ್ರಮುಖವಾದಂತಹ ಲಕ್ಷಣಗಳು. ಅಕ್ಟೋಬರ್ ನವೆಂಬರ್ ತಿಂಗಳ ನಂತರ ಸಾಮಾನ್ಯವಾಗಿ ಈ ರೋಗ ಕಾಣಿಸಿಕೊಳ್ಳುತ್ತದೆ. ಈ ಬಳ್ಳಿಗಳು ಮಳೆಗಾಲದಲ್ಲಿ ಪುನಃ ಚೇತರಿಸಿಕೊಂಡು ಬೇರು ಮತ್ತು ಬಳ್ಳಿಯ ಬುಡಕ್ಕೆ ರೋಗ ಹರಡಿದಾಗ ಇವುಗಳು ಕೊಳೆತು ಬಳ್ಳಿಯು ನಶಿಸಿ ಹೋಗಬಹುದು. ಸಮಗ್ರ ರೋಗ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸುವುದರಿಂದ ಮಾತ್ರ ಈ ರೋಗವನ್ನು ತಡೆಗಟ್ಟಬಹುದು. ರೋಗ ಬಂದಿರುವಂತಹ ಬಳ್ಳಿಗಳನ್ನು ತೋಟದಿಂದ ಬೇರು ಸಹಿತ ತೆಗೆದು ನಾಶಪಡಿಸಬೇಕು. ಹೀಗೆ ಮಾಡುವುದರಿಂದ ರೋಗಕ್ಕೆ ಕಾರಣವಾಗುವಂತಹ ಶಿಲೀಂಧ್ರವನ್ನು ಕಡಿಮೆ ಮಾಡಬಹುದು. ತೋಟಕ್ಕೆ ಬೇಕಾಗಿರುವಂತಹ ಬಳ್ಳಿಗಳನ್ನು ರೋಗರಹಿತ ತೋಟಗಳಿಂದ ಹಾಗೂ ನರ್ಸರಿಗಳಿಂದ ಸಂಗ್ರಹಿಸಬೇಕು. ಸೂರ್ಯನ ರಶ್ಮಿಯಿಂದ ಒಣಗಿಸಿದ ಅಥವಾ ರಾಸಾಯನಿಕಗಳಿಂದ ಸಂಸ್ಕರಿಸಿದ ನರ್ಸರಿ ಮಿಶ್ರಣವನ್ನು ನರ್ಸರಿಯಲ್ಲಿ ಉಪಯೋಗಿಸಬೇಕು. ಬೇಸಾಯ ಪದ್ಧತಿಗಳು ಅಂತಂದರೆ ಸಮರ್ಪಕ ಬಸ್ಸಿಗಾಲುವೆಗಳನ್ನು ನಿರ್ಮಿಸಿ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳುವಂತಹದ್ದು. ಅಗತ್ಯ ಬದಲಾದ ಕ್ರಮಗಳನ್ನು ಅನುಸರಿಸುವುದರಿಂದ ಬೇರುಗಳಿಗೆ ಹಾನಿ ಉಂಟಾಗಬಹುದು. ಅದನ್ನು ಮಾಡದೇ ಇರುವಂತಹದ್ದು ಒಳ್ಳೆಯದು. ಹೊಸದಾಗಿ ಬರ್ತಾ ಇರುವಂತಹ ಬಳ್ಳಿಯ ಕವಲುಗಳನ್ನು ನೆಲಕ್ಕೆ ಬೀಳದ ಹಾಗೆ ಮೇಲೆ ಎತ್ತರಿಸಿ ಕಟ್ಟಬೇಕು ಅಥವಾ ಕತ್ತರಿಸಿ ತೆಗಿಬೇಕು. ಆಧಾರವಾಗಿರುವ ಮರಗಳ ರೆಂಬೆಗಳನ್ನು ಸವರುವುದರಿಂದ ನೆರಳು ಕ್ರಮಗೊಳಿಸುವುದರಿಂದ ತೇವಾಂಶವು ಕಡಿಮೆಯಾಗಿ ಸೂರ್ಯನ ರಶ್ಮಿಯು ಗಿಡದ ಮೇಲೆ ಬೀಳುವುದಕ್ಕೆ ಸಹಾಯವಾಗುತ್ತದೆ. ಕಡಿಮೆ ಆರ್ದ್ರತೆ ಹಾಗೂ ಸೂರ್ಯನ ಕಿರಣವು ರೋಗಾಣು ಸೋಂಕುವಿನ ತೀಕ್ಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ರಾಸಾಯನಿಕ ಹತೋಟಿ ವಿಧಾನ ಅಂತ ಅಂದರೆ ಪ್ರತಿ ಬಳ್ಳಿಗೆ ಶೇಕಡಾ 0.2 ಕಾಪರ್ ಆಕ್ಸಿಕ್ಲೋರೈಡನ್ನು ಪ್ರತಿ ಬಳ್ಳಿಗೆ ಸುಮಾರು 5-10 ಲೀಟರ್ನ ಹಾಗೆ ಬಳಸಬೇಕು. ಶೇಕಡಾ 1 ಬೋರ್ಡೋ ಮಿಶ್ರಣವನ್ನು ಬಳ್ಳಿಗೆ ಸಿಂಪಡಿಸಬೇಕಾಗ್ತದೆ. ಈ ಎರಡು ಕ್ರಮಗಳನ್ನು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಮತ್ತೆ ಮಾಡಬೇಕು. ಮಳೆ ಮುಂದುವರೆದರೆ 3ನೇ ಬಾರಿ ಬಳ್ಳಿಯನ್ನು ಶೇಕಡಾ 0.2 ಕಾಪರ್ ಆಕ್ಸಿಕ್ಲೋರೈಡ್ನಿಂದ ನೆನೆಸಬೇಕು ಅಥವಾ 5-10 ಲೀಟರ್ ಶೇಕಡಾ 0.3 ಪೊಟ್ಯಾಸಿಯಂ ಫಾಸ್ಫೇಟ್ ದ್ರಾವಣದಿಂದ ಬುಡವನ್ನು ನೆನೆಸಬಹುದು. ಹಾಗೆಯೇ ಸುಮಾರು 50 ಗ್ರಾಂಷ್ಟು ಟ್ರೈಕೋಡರ್ಮೋವನ್ನು ಪ್ರತಿ ಬಳ್ಳಿಯ ಬುಡಕ್ಕೆ ನೀಡಬೇಕು. ಟ್ರೈಕೋಡರ್ಮೋವನ್ನು ನೀಡುವಾಗ ಚೆನ್ನಾಗಿ ಕೊಳೆತಿರುವಂತಹ ಸೆಗಣಿ ಗೊಬ್ಬರ ಅಥವಾ ಎಲೆ ಗೊಬ್ಬರವನ್ನು 10 ಕಿಲೋದಷ್ಟು ಪ್ರತಿ ಬಳ್ಳಿಗೆ ನೀಡುವಂತಹದ್ದು ಅತಿ ಅಗತ್ಯ. ಕೃಷಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಆರೋಗ್ಯ ಮಾಹಿತಿ. ಹಿಪ್ಲಿ ಎನ್ನುವಂತಹದ್ದು ಹಣ್ಣಾಗದೇ ಇರುವಂತಹ ಕಾಯಿ ಗೊಂಚಲುಗಳುಳ್ಳ ಪೊದೆ ಸಸ್ಯ. ಇದನ್ನು ಅಥರ್ವವೇದದಲ್ಲಿ ರಸಾಯನ ಅಥವಾ ಟಾನಿಕ್ ಎಂದು ಕೂಡ ಗುರುತಿಸಲಾಗಿದೆ. ಇದರ ವೈಜ್ಞಾನಿಕ ಹೆಸರು ಪೈಪರ್ ಲಾಂಗಮ್ ಎನ್ನುವಂತಹದ್ದು. ಇದು ಬಹುವಾರ್ಷಿಕ ಔಷಧಿ. ತೆವಳು ಬಳ್ಳಿಯಾಗಿದ್ದು ಪೈಪರೇಸಿಯ ಕುಟುಂಬಕ್ಕೆ ಸೇರಿದೆ. ಕಾಂಡವು ಬಳ್ಳಿಯ ಹಾಗೆ ನೀಳವಾಗಿದ್ದು ನೆಲದ ಮೇಲೆ ಹರಡಿಕೊಂಡು ಇಲ್ಲವೇ ಬೇರೆ ಗಿಡಗಳಿಗೆ ಸುತ್ತಿಕೊಂಡು ಬೆಳೆಯುವಂತಹ ಗುಣವನ್ನು ಹೊಂದಿದೆ. ಎಲೆಗಳು ಹೃದಯದ ಆಕಾರದಲ್ಲಿರ್ತವೆ, ಪರ್ಯಾಯವಾಗಿ ಜೋಡಣೆಯಾಗೊಂಡಿರ್ತದೆ. ಕಾಯಿಯು ಕಪ್ಪು ಮಿಶ್ರಿತ ಹಸಿರು ಬಣ್ಣದಲ್ಲಿದ್ದು ಗಟ್ಟಿಯಾಗಿದ್ದು 1 ಅಂಗುಲ ಉದ್ದವಾಗಿರುತ್ತದೆ. ಚೆನ್ನಾಗಿ ಬಸಿದು ಹೋಗುವಂತಹ ಫಲವತ್ತಾದ ಗೋಡು ಮಣ್ಣಿನಲ್ಲಿ ಇದನ್ನು ಚೆನ್ನಾಗಿ ಬೆಳೀಬಹುದು. ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವುಳ್ಳ ಜಮ್ಮಿಟ್ಟಿಗೆ ಮಣ್ಣಿನಲ್ಲಿಯೂ ಕೂಡ ಇದನ್ನು ಬೆಳೀಬಹುದು. ಉಷ್ಣತೆಯುಳ್ಳಂತಹ ತೇವಭರಿತ ಹವಾಗುಣ ಇದಕ್ಕೆ ಸೂಕ್ತವಾಗಿದೆ. ಹೆಚ್ಚು ಮಳೆಯಾಗುವ ಹಾಗೂ ಹೆಚ್ಚಿನ ತೇವಾಂಶವುಳ್ಳಂತಹ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಬೆಳೀಬಹುದು. ಹಿಪ್ಲಿಯನ್ನು ಬೀಜಗಳು, ಕಂದು, ಬೇರು ಬಿಟ್ಟಂತಹ ಬಳ್ಳಿಯ ತುಂಡುಗಳಿಂದ ಅಥವಾ ಬಲಿತ ಕೊಂಬೆಗಳ ಗೂಟಿ ಕಟ್ಟುವಿಕೆಯಿಂದ ಅಭಿವೃದ್ಧಿಪಡಿಸಬಹುದು. 3-5 ಗೇಣುಗಳುಳ್ಳ ಬೇರು ಬಿಟ್ಟಂತಹ ಕಾಂಡದ ತುಂಡುಗಳು ಸಸ್ಯಾಭಿವೃದ್ಧಿಗೆ ಒಳ್ಳೆಯದು. ಅವುಗಳು ಬೇರೂರುವ ಪ್ರಮಾಣವು ಕೂಡ ಹೆಚ್ಚಾಗಿರುತ್ತದೆ. ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂದುಗಳು ಚೆನ್ನಾಗಿ ಸ್ಥಿರಗೊಳ್ಳುತ್ತವೆ. ಹೆಚ್ಚು ನೀರು ನಿಲ್ಲುವಂತಹ ಪ್ರದೇಶವಾಗಿದ್ದರೆ ಬಳ್ಳಿಯು ಸೊರಗಿ ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತದೆ. ಇದನ್ನು ತಪ್ಪಿಸಬೇಕಿದ್ರೆ ಸೂಕ್ತ ಬಸಿಗಾಲುವೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲಿ ಬೇರು ಬಿಡಲು ಪಾಲಿಥೀನ್ ಸಸಿ ಮಡಿಯಲ್ಲಿ ನಾಟಿ ಮಾಡಲಾದ ಬಳ್ಳಿ ತುಂಡುಗಳು ಮೇ ತಿಂಗಳಿನಲ್ಲಿ ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡುವುದಕ್ಕೆ ಸಿದ್ಧವಾಗ್ತವೆ. ಹಿಪ್ಲಿಯಲ್ಲಿ ಉಪಯುಕ್ತವಾದಂತಹ ಭಾಗಗಳು ಅಂತಂದರೆ ಬೇರು ಮತ್ತು ಪಕ್ವವಾಗದ ಹಣ್ಣು ಅಥವಾ ಕಾಯಿಗಳು. ಇದರಲ್ಲಿ ರೆಸಿನ್, ಪಿಷ್ಟದ ಅಂಶ, ಅಂಟು, ಪೈಪರಿನ್ ಮತ್ತು ಪಿಪ್ಲರಿಟಿನ್ ಎನ್ನುವಂತಹ ಆಲ್ಕಲಾಯ್ಡ್ಗಳಿರ್ತವೆ. ತಾಜಾ ಹಿಪ್ಪಲಿಗಿಂತ ಒಣಗಿದ ಹಿಪ್ಪಲಿಯು ಹೆಚ್ಚು ಔಷಧೀಯ ಗುಣವನ್ನು ಹೊಂದಿರುತ್ತದೆ. ಹಿಪ್ಲಿಯಲ್ಲಿರುವಂತಹ ಔಷಧೀಯ ಗುಣಗಳನ್ನು ಈ ರೀತಿಯಾಗಿ ಹೇಳಬಹುದು. ನೆಗಡಿ, ಕೆಮ್ಮು ಮತ್ತು ಗಂಟಲು ನೋವು ಇದ್ದಲ್ಲಿ 1 ಚಮಚೆ ಹಿಪ್ಲಿ ಪುಡಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ದಿವಸಕ್ಕೆ 2 ಬಾರಿ ಸೇವಿಸಬೇಕು. ಸ್ವರ ಒಡೆದಿದ್ದಲ್ಲಿ ಹಿಪ್ಲಿ, ಹಿಪ್ಲಿಯ ಬೇರು,